ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ವಿವರ ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ರಸವಾರ್ತೆ. 6:51 ಕೇಳಿ ಅಂತ್ಯಾಕ್ಷರಿ, ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 7:45 ಮಹಾಬಲಮೂರ್ತಿ ಕೊಡ್ಲಿಕೆರೆ ಅವರಿಂದ ಸಣ್ಣ ಕತೆ, ಅವನು ಬಿತ್ತರವಾಗಲಿದೆ. ರಾತ್ರಿ 9:00 ಬೆಂಗಳೂರು ಕೇಂದ್ರದಿಂದ ಕ್ಷಿತಿಜ, ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ವಿಮರ್ಶಕ ಲೇಖಕ ಹೆಚ್ ದುಂಡಪ್ಪ. ಕಾರ್ಯಕ್ರಮದ ವಿನ್ಯಾಸ, ಪ್ರಸ್ತುತಿ ಮತ್ತು ನಿರ್ಮಾಣ ನಿರ್ಮಲಾ ಸಿ ಎಲಿಗಾರ್. ಇನ್ನು 10:00 ಕೇಳಿ ಬೆಂಗಳೂರು ಕೇಂದ್ರದಿಂದ ನಾಟಕ ಹಸಿವು, ಮೂಲ ಕಥೆ ಹಾಗೂ ಬಾನುಲಿ ರೂಪ ಕಾತ ಚಿಕ್ಕಣ್ಣ, ನಿರ್ದೇಶನ ಹೆಚ್ ಎಸ್ ಸರಸ್ವತಿ. 10:35 ಬೆಂಗಳೂರು ಕೇಂದ್ರದಿಂದ ಎನ್ಡಿಎ ಸರ್ಕಾರದ 8 ಪೂರೈಸಿದ ಸಂದರ್ಭದಲ್ಲಿ ಕಾರ್ಯಕ್ರಮ ಸೇವೆ, ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಎಂಕೆ ಶ್ರೀಧರ್ ಅವರಿಂದ. 6:20 ಕೇಳಿ ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಹಚ್ಚೇವು ಗಡಿನಾಡಲಿ ಕನ್ನಡದ ದೀಪ, ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. 7:00